ಬೆಳೆಸಲಿ ಪ್ರೀತಿ ಪೈರೆದೆಯ ತುಂಬ ಸದ್ಭಾವ ದೊರತೆ ಭೋರ್ಗರೆದು ಬೆಳೆಸಲಿ ಪ್ರೀತಿ ಪೈರೆದೆಯ ತುಂಬ ಎಪ್ಪತ್ತರ ಹಿರಿತನ ಪಲ್ಲವಿಸಿದೆ ಇಪ್ಪತ್ತರ ಹೊಂಗನಸು. ಇಲ್ಲಿ ತನಕ ದೇಶಭಕ್ತಿ ಗೀತೆಯನ್ನು ಕೇಳಿದರೆ ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ ವಾಹಿನಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಲ್ಲಂಗಡಿ ಬೇಸಾಯ ಕುರಿತಂತೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಚಂದೂರಾಯನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ದೀಪಾ ಪೂಜಾರ್ ಅವರೊಡನೆ ಸಂದರ್ಶನ ಇರಲಿದೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರೂ ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಕೃಷಿ ರಂಗ ಕಾರ್ಯಕ್ರಮ ಕೇಳ್ತಾ ಇರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಲ್ಲಂಗಡಿ ಬೇಸಾಯ ಕುರಿತಂತೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಚಂದೂರಾಯನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ದೀಪಾ ಪೂಜಾರ್ ಅವರೊಡನೆ ಸಂದರ್ಶನ ಇದೆ, ಕೇಳಿ. ನಮಸ್ಕಾರ ಡಾಕ್ಟರ್ ದೀಪಾ ಪೂಜಾರ್ ಅವರೇ. ನಮಸ್ಕಾರ ಸರ್. ಕಲ್ಲಂಗಡಿ ನಮ್ಮ ಮುಖ್ಯವಾದ ಒಂದು ವಾಣಿಜ್ಯ ಬೆಳೆ ಅಂತ ಹೇಳ್ಬೋದು. ಹೌದು, ಈ ಬೆಳೆಗೆ ಸಾಕಷ್ಟು ಬೇಡಿಕೆ ಇರುತ್ತೆ. ಇದನ್ನ ವೈಜ್ಞಾನಿಕವಾಗಿ ಒಂದು ರೀತಿ ತರಕಾರಿ ಬೆಳೆಯಾಗಿ ವಿಂಗಡಿಸಿದ್ರು ಕೂಡ ನಮ್ಮ ಜನರ ದೃಷ್ಟಿಯಲ್ಲಿ ಇದು ಹಣ್ಣಿನ ಬೆಳೆ ಅಂತಾನೆ ಪರಿಗಣಿತವಾಗಿದೆ. ಮುಖ್ಯವಾಗಿ ತಾಜಾ ರೂಪದಲ್ಲೇ ನಾವು ಇದನ್ನ ಹೆಚ್ಚಾಗಿ ಬಳಸ್ಕೊಳ್ತೀವಿ. ಜೊತೆಗೆ ಸಂಸ್ಕರಿಸಿದ ಪದಾರ್ಥಗಳನ್ನು ಕೂಡ ಇದರಿಂದ ನಾವು ತಯಾರು ಮಾಡ್ಕೋಬಹುದು. ಮುಖ್ಯವಾಗಿ ತಾವಿವತ್ತು ಈ ಕಲ್ಲಂಗಡಿ ಬೆಳೆಯ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಈ ಕಲ್ಲಂಗಡಿ ಬೆಳೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಕಲ್ಲಂಗಡಿ ಬೆಳೆ ಅನ್ನೋದು ಆಂಗ್ಲ ಭಾಷೆಯಲ್ಲಿ ಇದನ್ನ ವಾಟರ್ ಮೆಲನ್ ಅಂತ ಕರಿತೀವಿ ಸರ್. ಕಲ್ಲಂಗಡಿ ಬೆಳೆಯಲ್ಲಿ 92% ನೀರಿನಂಶ, ಅದರ ಜೊತೆಗೆ 6% ಸಕ್ಕರೆ ಅಂಶ, ಪ್ರೋಟೀನ್, ಇತರ ಖನಿಜಾಂಶಗಳು ಇರೋದ್ರಿಂದ, ಹೆಚ್ಚಿನ ಪ್ರಮಾಣದಲ್ಲಿ ನೀರಿನಂಶ ಇರೋದ್ರಿಂದ ಬೇಸಿಗೆಯಲ್ಲಿ ಇದರ ಬೇಡಿಕೆ ಹೆಚ್ಚಾಗಿರುತ್ತೆ. ಆದ್ರಿಂದ ರೈತರು ಈ ಬೆಳೆಯನ್ನ ಡಿಸೆಂಬರ್ನಲ್ಲಿ ನಾಟಿ ಮಾಡಿಕೊಂಡು ಬೆಳೆದಾಗ ಈ ಬೆಳೆಯ ಅವಧಿ 1.5-3 ತಿಂಗಳ ಕಾಲ. ಡಿಸೆಂಬರ್ ಕಾಲದಲ್ಲಿ ನಾಟಿ ಮಾಡಿದಾಗ ಹಣ್ಣುಗಳು ಬೇಸಿಗೆ ಕಾಲದಲ್ಲಿ ಸಿಗುವಂತದ್ದು, ಆದ್ರಿಂದ ಅಲ್ಲಿ ಅವಾಗ ರೈತರಿಗೆ ಹೆಚ್ಚಿನ ಲಾಭ ಸಿಗುವಂತದ್ದು. ಅಂದ್ರೆ ಮುಖ್ಯವಾಗಿ ಇದನ್ನ ಸ್ವಲ್ಪ ಮುಂಚಿತವಾಗಿ ಪ್ರಾರಂಭ ಮಾಡಿ ಬೇಸಿಗೆ ಪ್ರಾರಂಭದಲ್ಲೇ ಬೆಳೆ ಏನಾದರೂ ಕೈಗೆ ಸಿಕ್ಕರೆ ನಮ್ಮ ರೈತರಿಗೆ ಬೇಗ ಒಂದು ರೀತಿ ಹಣವನ್ನು ನೋಡೋದಕ್ಕೆ ಅನುಕೂಲ ಆಗುತ್ತೆ. ಹೌದು, ಲಾಭನೂ ಸಿಗುತ್ತೆ, ಅದರೊಟ್ಟೆಗೆ ಇದ್ರದ್ದು ಗುಣಮಟ್ಟನೂ ಚೆನ್ನಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಹಣ್ಣು ಏನಾದರೂ ಸಿಕ್ತು ಅಂದ್ರೆ ಆ ಸಕ್ಕರೆ ಅಂಶ ಚೆನ್ನಾಗಿ ವೃದ್ಧಿಯಾಗಿ ಹಣ್ಣಿನಲ್ಲಿ, ಸೊ ಗುಣಮಟ್ಟನೂ ಸಿಗುತ್ತೆ, ಅದರೊಟ್ಟೆಗೆ ಲಾಭನೂ ಸಿಗುತ್ತೆ. ಅಂದ್ರೆ ನಮ್ಮ ರಾಜ್ಯದ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಈ ಬೆಳೆಯನ್ನು ಎಲ್ಲ ಪ್ರದೇಶಗಳಲ್ಲೂ ಇದನ್ನ ಬೆಳಿಬಹುದು ಸರ್. ಇನ್ನು ಮುಖ್ಯವಾಗಿ ಕಲ್ಲಂಗಡಿ ಬೇಸಾಯಕ್ಕೆ ಬಂದ್ರೆ ಈ ಕಲ್ಲಂಗಡಿ ಬೇಸಾಯಕ್ಕೆ ಮಣ್ಣು ಹೇಗಿದ್ರೆ ಒಳ್ಳೇದು ಅಂತೀರಿ? ಎಲ್ಲ ತೋಟಗಾರಿಕೆ ಬೆಳೆಗಳಿಗೆ ನಾವು ಏನಂತ ಶಿಫಾರಸು ಮಾಡ್ತೀವಿ ಅಂದ್ರೆ ಮರಳು ಮಿಶ್ರಿತ ಕೆಂಪು ಗೋಡು ಮಣ್ಣು ಇರಬೇಕು ಅಂತ. ಮರಳು ಮಿಶ್ರಿತ ಏನಕ್ಕೆ ಅಂತಂದ್ರೆ ಯಾವುದೇ ಬೆಳೆಗಳಿಗೆ ನೀರ್ ನಿಲ್ಬಾರ್ದು. ಅದರಲ್ಲೂ ಈ ಕಲ್ಲಂಗಡಿ ಬೆಳೆ ಬಳ್ಳಿ ಆಗಿರೋದ್ರಿಂದ ಇದ್ ನೆಲದಲ್ಲೇ ಹಬ್ಬೋದ್ರಿಂದ ನೀರ್ ನಿಂತು ಅಂತಂದ್ರೆ ಒಂದ್ ಬೆಳೆ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ, ಪ್ರಾರಂಭ ಆಗುತ್ತೆ. ಆದ್ರಿಂದ ನೀರು ನಿಲ್ಬಾರ್ದು. ಸೊ ಅದಕ್ಕೆ ಮರಳು ಮಿಶ್ರಿತ ಕೆಂಪು ಗೋಡು ಮಣ್ಣು ಅತಿ ಸೂಕ್ತ ಈ ಬೆಳೆಗೆ. ಅಂದ್ರೆ ಚೆನ್ನಾಗಿ ನೀರು ಬಸ್ದು ಹೋಗುವಂತ ಮಣ್ಣು ಬಹಳ ಒಳ್ಳೇದು, ಬಹಳ ಒಳ್ಳೇದು. ನೀರ್ ನಿಲ್ತಿರ್ಬಾರ್ದು, ಮತ್ತೆ ಒಳ್ಳೆ ಫಲವತ್ತಾಗಿರ್ಬೇಕು. ಫಲವತ್ತಾಗಿರ್ಬೇಕು. ಇನ್ನ ಹವಾಗುಣ ಹೇಗಿರ್ಬೇಕಾಗತ್ತೆ ಕಲ್ಲಂಗಡಿ ಬೆಳೆಗೆ? ಯಾವ ಕಾಲದಲ್ಲಿ ಈ ಬೆಳೆಯನ್ನ ಪ್ರಾರಂಭ ಮಾಡಿದ್ರೆ ಒಳ್ಳೇದು ಅಂತೀರಿ? ನಾವು ಹೇಳ್ತೀವಿ ಕಲ್ಲಂಗಡಿ ಬೆಳೆ ಉಷ್ಣವಲಯದ ಬೆಳೆಯಾಗಿದ್ದು ಇದನ್ನ ಬೆಳೆಯೋದಕ್ಕೆ ಸ್ವಲ್ಪ ಉಷ್ಣ ಹವೆ ಇರಬೇಕು. ಅಂದ್ರೆ ನಾವು ನಾಟಿ ಮಾಡೋ ಕಾಲ ಬಂದ್ಬಿಟ್ಟು ಡಿಸೆಂಬರ್. ಡಿಸೆಂಬರ್ನಲ್ಲಿ ನಾವು ನಾಟಿ ಮಾಡಿದ್ದೆ ಆದ್ರೆ ಹಣ್ಣುಗಳು ಬೇಸಿಗೆ ಕಾಲದಲ್ಲಿ ಬರ್ತವೆ. ಸೊ ಬೇಸಿಗೆ ಕಾಲದಲ್ಲಿ ನಾವು ಹಣ್ಣಿನಾದ್ರೂ ತಗೊಂಡ್ರೆ ಸಕ್ಕರೆ ಅಂಶ ಚೆನ್ನಾಗಿರುತ್ತೆ, ಸೊ ಗುಣಮಟ್ಟ ಚೆನ್ನಾಗಿ ಸಿಗುತ್ತೆ, ಹಾಗೆ ಅಧಿಕ ಇಳುವರಿನೂ ಪಡೆಯಬಹುದು ಸರ್. ಅಂದ್ರೆ ಡಿಸೆಂಬರ್ನಲ್ಲಿ ಪ್ರಾರಂಭ ಮಾಡೋದು ಒಳ್ಳೇದು? ಒಳ್ಳೇದು, ಹೌದು. ಡಿಸೆಂಬರ್ನಲ್ಲಿ ಪ್ರಾರಂಭ ಮಾಡೋದು ಒಳ್ಳೇದು. ಕೆಲವರೆಲ್ಲ ನವೆಂಬರ್ನಿಂದಲೂ ಪ್ರಾರಂಭ ಮಾಡ್ತಾರೆ. ಹೌದು, ಒಟ್ಟಾರೆ ಜನವರಿ ಫೆಬ್ರವರಿ ಆ ಮಹೆಯಲ್ಲಿ ನಮಗೆ ಕಾಯಿಗಳು ಸಿಕ್ಕರೆ ಅಥವಾ ಹಣ್ಣುಗಳು ಸಿಕ್ಕರೆ ಒಳ್ಳೇದು. ಕೆಲವರು ಅಕ್ಟೋಬರ್ ನಿಂದಲೂ ಪ್ರಾರಂಭ ಮಾಡ್ತಾರೆ. ಹೌದು, ಸ್ವಲ್ಪ ಬೇಗ ಬೆಳೆ ಬಂದ್ರೆ ಅರ್ಲಿ ಕ್ರಾಪ್ ಪ್ರಾರಂಭದಲ್ಲಿ ಬಂದ್ರೆ ಅವ್ರಿಗೆ ಜಾಸ್ತಿ ಬೆಲೆ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದನೂ ಅವಾಗ್ಲೂ ಮಾಡ್ತಾರೆ. ಅಂದ್ರೆ ಗರಿಷ್ಠ ಬೆಳೆ ಬೇಸಿಗೆ ಕಾಲದಲ್ಲಿ ಬರೋದ್ರಿಂದ ಹೌದು ಪ್ರಾರಂಭದಲ್ಲಿ ಬೆಳೆ ಬಂದ್ರೆ ಅವ್ರಿಗೆ ಹೆಚ್ಚಿನ ಲಾಭ ಸಿಗುತ್ತೆ. ಕೆಲವರು ಅಕ್ಟೋಬರ್ ನಿಂದಲೇ ಪ್ರಾರಂಭ ಮಾಡ್ತಾರೆ. ಹೌದು. ಇನ್ನು ಮುಖ್ಯವಾಗಿ ಯಾವುದೇ ಬೆಳೆಯಲ್ಲಿ ನಾವು ಒಳ್ಳೆ ಇಳುವರಿ ಪಡಿಬೇಕಾದ್ರೆ ಸರಿಯಾದಂತ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಹೌದು. ಈ ಕಲ್ಲಂಗಡಿಯಲ್ಲಿರುವಂತ ತಳಿಗಳು ಯಾವ್ಯಾವ ಅಂತೀರಿ? ಕಲ್ಲಂಗಡಿಯಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಆಗಿರ್ಬೋದು ಅಥವಾ ವಿವಿಧ ಸಂಶೋಧನಾ ಸಂಸ್ಥೆಗಳಾಗಿರ್ಬೋದು ಹೆಚ್ಚಿನ ವಿವಿಧ ತಳಿಗಳನ್ನ ಅಭಿವೃದ್ಧಿ ಮಾಡಿರ್ತಾರೆ. ಆದಾಗ್ಯೂ ಕೂಡ ರೈತರು ಒಂದಿಷ್ಟು ತಳಿಗಳನ್ನ ವಾಣಿಜ್ಯವಾಗಿ ಬೆಳೀತಿರ್ತಾರೆ. ಅದು ಶುಗರ್ ಬೇಬಿ ಆಗಿರ್ಬೋದು, ಕಿರಣ್ ಆಗಿರ್ಬೋದು, ಅರ್ಕ ಮಾನಿಕ್ ಆಗಿರ್ಬೋದು, ಅರ್ಕ ಜ್ಯೋತಿ ಆಗಿರ್ಬೋದು, ಆಶಾ ಯಮಟೋ ಅನ್ನೋ ಈ ಎಲ್ಲ ತಳಿಗಳು ಪ್ರಮುಖವಾಗಿ ರೈತರು ಬೆಳೀತಿದ್ದಾರೆ ಸರ್. ಹೌದು. ಅಂದ್ರೆ ಈಗ ಈ ಶುಗರ್ ಬೇಬಿ ಅಂತ ತಾವ್ ಹೇಳಿದ್ರಿ, ಹೌದು, ಆ ತಳಿ ಬಗ್ಗೆ ಒಂದು ಪರಿಚಯ ಮಾಡ್ಕೊಡ್ತೀರ? ಈ ಶುಗರ್ ಬೇಬಿ ಅನ್ನೋದು ಒಂದು ಹಣ್ಣಿನ ತೂಕ ಸರಿ ಸುಮಾರು 4-6 ಕೆಜಿ ಅಷ್ಟು ಬರುತ್ತೆ ಸರ್. ಹಾಗೆ ಇದು 75 ದಿನದಲ್ಲಿ ಹಣ್ಣು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಹಣ್ಣುಗಳು ಬಹಳ ಸಿಹಿಯಾಗಿದ್ದು ಸಣ್ಣ ಬೀಜಗಳನ್ನ ಹೊಂದಿದೆ ಹಾಗೂ ತಿರುಳು ಕಡುಗೆಂಪು ಬಣ್ಣದ್ದಾಗಿ ಇರುತ್ತೆ ಸರ್. ಮತ್ತೆ ನಾವು ಬಹಳ ಹಿಂದಿನಿಂದಲೂ ಕೇಳ್ಕೊಂಡು ಬಂದಿರುವಂತ ತಳಿ ಅಂದ್ರೆ ಅರ್ಕ ಮಾಣಿಕ್. ಹೌದು. ಈ ತಳಿಯ ಗುಣಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅರ್ಕ ಮಾಣಿಕ್ ಇದೊಂದು ವಿಶೇಷ ತಳಿ. ನಾವು ಏನು ಮಲ್ಟಿಪಲ್ ಡಿಸೀಸ್ ರೆಸಿಸ್ಟೆನ್ಸ್ ಅಂತ ಏನು ಕರಿತೀವಿ ಅಂದ್ರೆ ಕಲ್ಲಂಗಡಿಯಲ್ಲಿ ಬರುವಂತ ಪ್ರಮುಖ ರೋಗಗಳು ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಬೂದು ರೋಗ ಆಗಿರ್ಬೋದು, ಬೂಜು ತುಪ್ಪಟ ರೋಗ ಆಗಿರ್ಬೋದು, ಇದು ಮೂರು ಪ್ರಮುಖವಾದಂತ ರೋಗಗಳು. ಮೂರು ರೋಗಗಳಿಗೆ ಅದು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುವಂತದ್ದು. ಅದಲ್ಲದೆ ಈ ತಳಿ 100-110 ದಿನಗಳಲ್ಲಿ ಬರುವಂತದ್ದು. ಹಾಗೆ ಹಣ್ಣುಗಳು ದುಂಡಾಗಿದ್ದು ಹಸಿರು ಬಣ್ಣದ ತೊಗಟೆಯನ್ನ ಹೊಂದಿರುತ್ತೆ. ಆಮೇಲೆ ತಿರುಳು ಕೆಂಪು ಬಣ್ಣದ್ದಾಗಿರುದು ಸಿಹಿಯಾಗಿ ಇರುತ್ತೆ. ಇನ್ನು ಅರ್ಕಮುತ್ತು ಅಂತ ಒಂದು ತಳಿ ಬಗ್ಗೆ ನಾವು ಕೇಳ್ತಾ ಇದ್ವಿ, ಅದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರ? ಅರ್ಕಮುತ್ತು ಇದು ಕುಬ್ಜ ತಳಿ. ಯೂಶಲಿ ನಾವು ಬೇರೆ ತಳಿ ನೋಡಿದಾಗ ಬಹಳ ಹಬ್ಬುತ್ತೆ, ಆದ್ರೆ ಇದು ಕುಬ್ಜ ತಳಿ. ಸರಿಸುಮಾರು 1 ಮೀಟರ್ ಅಥವಾ 1.5 ಮೀಟರ್ನಷ್ಟು ಬೆಳೆದಾಗ ಹರಡ್ಕೊಳ್ಳುತ್ತೆ. ಹಾಗೆ ಹರಡ್ಕೊಂಡಾಗ ನಮ್ಗೆ ಅಂತರ, ನಾವು ಕಡಿಮೆ ಅಂತರದಲ್ಲೇನೆ ಇದನ್ನ ನಾಟಿ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಗಿಡದಿಂದ ಗಿಡಕ್ಕೆ 1.5 ಅಡಿ, ಆಮೇಲೆ ಸಾಲಿಂದ ಸಾಲಿಗೆ 5 ಅಡಿ ಅಂತರದಲ್ಲೂ ನಾವು ನಾಟಿ ಮಾಡಬಹುದು. ಹೀಗೆ ನಾಟಿ ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದ ನಾವು ಸಸಿಗಳನ್ನ ನಾಟಿ ಮಾಡಬಹುದು. ಸರಿ ಸುಮಾರು ಹೆಕ್ಟರ್ಗೆ 13,000 ಗಿಡಗಳನ್ನ ನಾವು ಬೆಳಿಬಹುದು. ಈ ಹಣ್ಣು ಬಂದ್ಬಿಟ್ಟು ಇದು 75-80 ದಿನದಲ್ಲಿ ನಮ್ಗೆ ಇಳುವರಿ ಕೊಡುವಂತದ್ದು. ಹಾಗೆ ಸಕ್ಕರೆ ಅಂಶ ಅಥವಾ ಸಿಹಿ ಅಂಶ ಅಂತ ಏನ್ ಕರಿತೀವಿ ಅದು 12-13 ಡಿಗ್ರಿ ಬ್ರಿಕ್ಸ್, ಅಂದ್ರೆ ಇದು ಹೆಚ್ಚು ಸಿಹಿಯಾಗಿ ಇರುವಂತದ್ದು. ಒಂದು ಹಣ್ಣು 2.5 ಕೆಜಿ ತೂಕವನ್ನ ಹೊಂದುತ್ತೆ ಸರ್. ಇನ್ನ ಈ ಅರ್ಕ ಆಕಾಶ ಅಂತ ನಾವು ಕೇಳ್ತಾ ಇರ್ತೀವಿ, ಆ ತಳಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅರ್ಕ ಆಕಾಶ್ ಇದು ಒಂದು ಸಂಕರಣ ತಳಿ. ನಾವು ಸ್ಥಳೀಯ ತಳಿ, ಸಂಕರಣ ತಳಿ ಎರಡು ತರನಾದ ತಳಿಗಳು ಇದಾವೆ. ಸ್ಥಳೀಯ ತಳಿ ಆದ್ರೆ ಕಡಿಮೆ ಇಳುವರಿ ಕೊಡುವಂತದ್ದು, ಸಂಕರಣ ತಳಿ ಬೆಳೆದಾಗ ನಮಗೆ ಹೆಚ್ಚು ಇಳುವರಿ ಸಿಗುವಂತದ್ದು. ಈ ಹಣ್ಣು ಅರ್ಕ ಆಕಾಶ್ ಅನ್ನುವಂತ ತಳಿಯ ಹಣ್ಣುಗಳು ದುಂಡಾಗಿದ್ದು ಮೊಟ್ಟೆ ಆಕಾರದಲ್ಲೂ ಇರುತ್ತೆ. ಸ್ಕಿನ್ ಬಂದ್ಬಿಟ್ಟು ಅಂದ್ರೆ ತೊಗಟೆ ಬಂದ್ಬಿಟ್ಟು ಹಸಿರು ಮತ್ತು ತಿಳಿ ಹಸಿರಿನ ಪಟ್ಟೆಗಳನ್ನ ಹೊಂದಿರುತ್ತೆ. ಅದರೊಟ್ಟಿಗೆ ಸಕ್ಕರೆ ಅಂಶ 13-14 ಡಿಗ್ರಿ ಬ್ರಿಕ್ಸ್ ಇರುತ್ತೆ. ಒಂದು ಹಣ್ಣು 6.5-7 ಕೆಜಿ ತೂಕವನ್ನ ಹೊಂದಿರುತ್ತೆ. ಹೌದು, ಸ್ವಲ್ಪ ದೊಡ್ಡದಾಗೆ ಇರುತ್ತೆ. 95-100 ದಿನದಲ್ಲಿ ನಮ್ಗೆ ಇಳುವರಿ ಸಿಗುವಂತದ್ದು. ಒಂದ್ ಹೆಕ್ಟರ್ ಗೆ ನಮ್ಗೆ ಸರಿಸುಮಾರು 75 ಟನ್ ಅಷ್ಟು ಇಳುವರಿ ಈ ತಳಿಯಿಂದ ಸಿಗುತ್ತೆ ಸರ್. ಹೆಚ್ಚು ದಿನದವರೆಗೆ ನಾವು ಇದನ್ನ ಕೆಡದಂತೆ ಇಡಬಹುದು. ದೂರ ಸಾಗಾಣಿಕೆ ಅಂದ್ರೆ ನಾವು ಬೇರೆ ರಾಜ್ಯಕ್ಕಾಗ್ಲಿ ಹಾಗೆ ಪ್ರದೇಶಗಳಿಗೆ ಇದನ್ನ ಸಾಗಾಣಿಕೆ ಮಾಡಬಹುದು. ಇದನ್ ಬಿಟ್ಕೊಂಡ್ರೆ ತಳಿಗಳಿದಾವೆ ಅಂದ್ರೆ ಅರ್ಕ ಐಶ್ವರ್ಯ ಅಂತ ಒಂದ್ ತಳಿ ಬರುತ್ತೆ. ಈ ತಳಿನೂ ಸರಿಸುಮಾರು 7.5-9 ಕೆಜಿ ಅಷ್ಟು ತೂಕ ಇರುತ್ತೆ. ಅದರೊಟ್ಟಿಗೆ 13 ಡಿಗ್ರಿ ಬ್ರಿಕ್ಸ್ ನಷ್ಟು ಸಕ್ಕರೆ ಅಂಶ ಹೊಂದಿದ್ದು ಇದು ಒಂದು 90-95 ದಿನದಲ್ಲಿ ಕೊಯ್ಲಿಗೆ ಬರುವಂತದ್ದು. ಅದರೊಟ್ಟಿಗೆ ಇದು ಒಂದು ಹೆಕ್ಟರ್ಗೆ ಸರಿಸುಮಾರು 85-90 ಟನ್ ಅಷ್ಟು ಇಳುವರಿ ಸಿಗುವಂತದ್ದು. ಸೊ ರೈತರು ಇಂಥ ತಳಿಗಳನ್ನ ನಾವು ಬೆಳೆಯೋದ್ರಿಂದ ಕಡಿಮೆ ಪ್ರದೇಶದಲ್ಲೇನೆ ಹೆಚ್ಚಿನ ಇಳುವರಿಯನ್ನ ಪಡಿಬಹುದು. ಹೌದು, ಇದು ಕೂಡ ಸಂಕರಣ ತಳಿ. ಇದಲ್ಲದೆ ಇನ್ಯಾವ ತಳಿ ಇದೆ? ಇನ್ನೊಂದು ಅರ್ಕ ಮಧುರ್ ಅಂತ ಒಂದ್ ತಳಿ ಬರುತ್ತೆ ಸರ್. ಇದು ಬೀಜರಹಿತ ಹಣ್ಣು, ಅಂದ್ರೆ ಬೀಜ ಇರುತ್ತೆ, ಸ್ವಲ್ಪ ಕಡಿಮೆ ಇರುತ್ತೆ. ಅಂದ್ರೆ ಬೀಜ ಸಹಿತವಾಗಿ ತಿನ್ಬಹುದು? ಹೌದೌದು, ಹಣ್ಣು ಹೌದು. ಬೇರೆ ತಳಿ ಹೋಲಿಸ್ದಂಗೆ ದೊಡ್ಡ ದೊಡ್ಡ ಬೀಜ ಇರೋದಿಲ್ಲ. ಸೊ ಬೀಜರಹಿತ ತಳಿ ಇದು, ಅಂದ್ರೆ ಮೃದುವಾಗಿರ್ತವೆ ಬೀಜಗಳು. ಹೌದು, ಹಾಗೆ ಅದು ಹಣ್ಣುಗಳು ದುಂಡಾಗಿದ್ದು ತಿಳಿ ಹಸಿರು ಮತ್ತು ಕಡು ಹಸಿರು ಪಟ್ಟಿಗಳನ್ನು ಹೊಂದಿರುತ್ತೆ. ಇದರಲ್ಲೂ ಸಕ್ಕರೆ ಅಂಶ ಬಂದ್ಬಿಟ್ಟು 12-13 ಡಿಗ್ರಿ ಬ್ರಿಕ್ಸ್ ಇರುತ್ತೆ. ಇದು ಸ್ವಲ್ಪ ಲೇಟ್ ಆಗಿ ಬರುತ್ತೆ, ಅಂದ್ರೆ 120 ದಿನಗಳಿಗೆ ಕೊಯ್ಲಿಗೆ ಬರುವಂತದ್ದು. ಒಂದು ಹಣ್ಣಿನ ತೂಕ ಸರಿಸುಮಾರು 1.6 ಕೆಜಿ ಅಷ್ಟು ಸಿಗುತ್ತೆ ನಮ್ಗೆ. ಹೌದು, ಒಂದ್ ಹೆಕ್ಟರ್ಗೆ ಸರಿಸುಮಾರು 60 ಟನ್ ಅಷ್ಟು ಇಳುವರಿ ಸಿಗುವಂತದ್ದು. ಅಂದ್ರೆ ಅರ್ಕ ಐಶ್ವರ್ಯ ಸಾಕಷ್ಟು ಇಳುವರಿಯನ್ನು ಕೊಡುವಂತ ತಳಿ. ಹೌದೌದು, 85-90 ಟನ್ ಅಷ್ಟು ಇಳುವರಿ. ಹೌದೌದು, ಆದ್ರೆ ಹಣ್ಣಿನ ಸರಾಸರಿ ತೂಕ ಮಾತ್ರ ಜಾಸ್ತಿ ಇರುತ್ತೆ, 9 ಕಿಲೋಗ್ರಾಂ. ಹೌದೌದು, ಅದೊಂದು ಅಂದ್ರೆ ದೊಡ್ಡ ಕುಟುಂಬಗಳಿಗಾದ್ರೆ ಇದು ಚೆನ್ನಾಗಿರುತ್ತೆ. ಇನ್ನ ಮುಖ್ಯವಾಗಿ ನಾವು ಬೇಸಾಯಕ್ಕೆ ಬಂದ್ರೆ, ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬೇಸಾಯ ಮಾಡ್ಕೋಬೇಕು ಅಂದ್ರೆ 2.5 ಎಕರೆ ಪ್ರದೇಶದಲ್ಲಿ ಬೇಸಾಯ ಮಾಡಬೇಕು ಅಂತ ಅಂದ್ರೆ, ಈ ಬಿತ್ತನೆ ಬೀಜ, ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಿ? ಬೀಜಗಳನ್ನ ನೇರವಾಗಿ ಮುಖ್ಯ ಭೂಮಿಗೆ ಬಿತ್ತನೆ ಮಾಡುವಂತದ್ದು, ಅಥವಾ ನಾವು ನರ್ಸರಿಯಲ್ಲಿ ಪ್ರೋಟ್ರೆ ಅಂತ ಇರುತ್ತೆ, ಅಲ್ಲಿ ನಾವು ಬೀಜಗಳನ್ನ ಬಿತ್ತನೆ ಮಾಡಿ ಸಸಿಗಳಾದ್ಮೇಲೆ ಅದನ್ನ ತಗೊಂಡ್ ಬಂದು ನಾಟಿ ಮಾಡುವಂತದ್ದು. ಇದ್ದಾಗ ನಾಟಿ ಮಾಡುವಂತದ್ದು. ಸೊ ಎರಡನ್ನು ಮಾಡುವಾಗ ನಾವು ಪ್ರಮುಖವಾದ ಅಂಶನ ತಲೆಯಲ್ಲಿ ಇಟ್ಕೋಬೇಕು, ಬೀಜೋಪಚಾರ ಮಾಡುವಂತದ್ದು ಪ್ರಮುಖವಾದದ್ದು. ಯಾಕಂತಂದ್ರೆ ಈ ಕಲ್ಲಂಗಡಿ ಬೆಳೆಯಲ್ಲಿ ವಿಲ್ಟ್ ಅನ್ನೋದೊಂದು ರೋಗ ಬರುತ್ತೆ, ಸೊರಗು ರೋಗ ಅನ್ನೋದೊಂದು ಮುಖ್ಯವಾದ ರೋಗ. ಈ ರೋಗವನ್ನ ತಡೆಗಟ್ಟಲಿಕ್ಕೆ ನಾವು ಬೀಜಕ್ಕೆ ಒಂದು ಉಪಚಾರ ಮಾಡಿ ಬಿತ್ತನೆ ಮಾಡಿದ್ದೇ ಆದಲ್ಲಿ ನಮಗೆ ಮುಂದಿನ ಕಾಲದಲ್ಲಿ ಈ ರೋಗ ಬರೋದನ್ನ ನಾವು ತಡೆಗಟ್ಟಬಹುದು. ಟ್ರೈಕೋಡರ್ಮ ವಿರಿಡೆ ಅಂತ ಸಿಗುತ್ತೆ, ಸಿಡೋಮೋನಸ್ ಫ್ಲೋರೆಸನ್ಸ್ ಅಂತ ಸಿಗುತ್ತೆ, ಈ ಎರಡು ಜೈವಿಕ ನಿಯಂತ್ರಣಗಳಂತ ಏನ್ ಕರಿತೀವಿ. ಇದನ್ನ 30-50 ಗ್ರಾಂನಷ್ಟು 1 ಕೆಜಿ ಬೀಜಕ್ಕೆ ಸ್ವಲ್ಪ ನೀರ್ ಹಾಕಿ ಸ್ಲರ್ರಿ ಟೈಪ್ ಮಾಡಿಕೊಂಡು ಬೀಜೋಪಚಾರ ಮಾಡಿ ನೆರಳಲ್ಲಿ ಒಣಗಿಸಿ ಅದನ್ನ ಬಿತ್ತನೆ ಮಾಡಿದ್ದೇ ಆದಲ್ಲಿ ನಮ್ಗೆ ಈಗ ಮಣ್ಣಿನಿಂದ ಬರುವಂತ ಯಾವುದೇ ಕೀಟಗಳಾಗಿರ್ಲಿ ಅಥವಾ ರೋಗಗಳಾಗಿರ್ಲಿ ಅದನ್ನ ತಡೆಗಟ್ಟಬಹುದು ಸರ್. ಇದು ಬಹಳ ಮುಖ್ಯವಾದ ಅಂಶ. ಹೌದು, ಬಹಳ ಮುಖ್ಯವಾದ ಅಂಶ. ನಾನು ಹೇಳಿದ ಸ್ಥಳೀಯ ತಳಿಗಳಿಗಾದ್ರೆ ನಮ್ಗೆ 3 ಕೆಜಿಯಷ್ಟು ಬೇಕಾಗುತ್ತೆ ಒಂದ್ ಹೆಕ್ಟರ್ಗೆ. ಸಂಕರಣ ತಳಿ ಹೈಬ್ರಿಡ್ ತಳಿಗಾದ್ರೆ ಸ್ವಲ್ಪ ಕಡಿಮೆ ಬೀಜ, ಒಂದು 750 ಗ್ರಾಂನಿಂದ 1 ಕೆಜಿಯಷ್ಟು ನಮ್ಗೆ ಬೀಜ ಬೇಕಾಗುತ್ತೆ ಸರ್. ಹೌದು. ಇನ್ನ ಕೊಟ್ಟಿಗೆ ಗೊಬ್ಬರ ಎಷ್ಟು ಕೊಡ್ಬೇಕಾಗುತ್ತೆ? ಕೊಟ್ಟಿಗೆ ಗೊಬ್ಬರ ಒಂದ್ 25 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರ ಹೆಕ್ಟರ್ಗೆ ಬೇಕಾಗುತ್ತೆ ಸರ್. ಅಂದ್ರೆ ಬೀಜದ ಪ್ರಮಾಣ ತಾವು ಹೇಳಿದ್ದು ಹೆಕ್ಟೇರ್ಗೆ? ಹೌದು, ಹೆಕ್ಟೇರ್ಗೆ. ಇನ್ನ ರಾಸಾಯನಿಕ ಗೊಬ್ಬರ ಎಷ್ಟೆಷ್ಟು ಬೇಕಾಗುತ್ತೆ ಅಂತೀರಿ? ರಾಸಾಯನಿಕ ಗೊಬ್ಬರ ನಾವು ಯಾವುದೇ ಬೆಳೆ ಬೆಳಿಬೇಕಂದ್ರೂ 3 ಪ್ರಮುಖ ಪೋಷಕಾಂಶಗಳು ಗಿಡಕ್ಕೆ ಕೊಡಲೇಬೇಕು. ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, ಈ 3 ಪೋಷಕಾಂಶಗಳು ಅದರದೇ ಆದಂತ ಒಂದು ರೋಲ್ ಅನ್ನ ಗಿಡದ ಬೆಳವಣಿಗೆಯಲ್ಲಿ ಹೊಂದಿರ್ತವೆ. ಸಾರಜನಕ ಗಿಡದ ಬೆಳವಣಿಗೆಯಲ್ಲಿ ಸಹಾಯ ಮಾಡಿದ್ರೆ, ರಂಜಕ ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಪೊಟ್ಯಾಶ್ ಹೆಚ್ಚಿಗೆ ಹೂಗಳನ್ನ ಬಿಡೋದಾಗ್ಲಿ, ಕಾಯಿಗಳ ಗುಣಮಟ್ಟ ಚೆನ್ನಾಗಿ ಬರೋದ್ರ ಅದರಲ್ಲಿ ಇದು ಪಾತ್ರ ವಹಿಸುತ್ತೆ. ಹಾಗಾಗಿ ಈ 3 ಪೋಷಕಾಂಶಗಳನ್ನ ಸಮ ಪ್ರಮಾಣದಲ್ಲಿ ಶಿಫಾರಸು ಮಾಡಿದಷ್ಟು ರೈತರು ಕೊಟ್ಟಿದ್ದೆ ಆದಲ್ಲಿ ಅವರು ಇಳುವರಿಯನ್ನ ಹೆಚ್ಚಿಗೆ ತಗೋಬಹುದು. ಈ ಕಲ್ಲಂಗಡಿ ಬೆಳೆಗೆ 100 ಕಿಲೋಗ್ರಾಂನಷ್ಟು ಸಾರಜನಕ, 88 ಕಿಲೋಗ್ರಾಂನಷ್ಟು ರಂಜಕ, 100 ಕಿಲೋಗ್ರಾಂನಷ್ಟು ಪೊಟ್ಯಾಶ್ ಗೊಬ್ಬರವನ್ನ 1 ಹೆಕ್ಟರ್ಗೆ ಕೊಡುವಂತದ್ದು. ಅಗೇನ್ ನಾನು ಹೇಳ್ತೀನಿ, ಈಗ ಸಾರಜನಕ ನಾನು 100 ಕಿಲೋಗ್ರಾಂ ಕೊಡಬೇಕು ಅಂತ ಹೇಳಿದೆ. ರೈತರು ಸಾರಜನಕದ ಮೂಲವಾಗಿ ಯೂರಿಯಾ ಗೊಬ್ಬರನ ಉಪಯೋಗಿಸ್ತಾರೆ. ಸೊ ಯೂರಿಯಾ ಗೊಬ್ಬರನ 210 ಕೆಜಿ ಬೇಕಾಗುತ್ತೆ, ಯಾಕಂದ್ರೆ ಯೂರಿಯಾದಲ್ಲಿ 46% ಸಾರಜನಕ ಅಂಶ ಇರೋದ್ರಿಂದ 210 ಕೆಜಿ 1 ಹೆಕ್ಟರ್ಗೆ ಬೇಕಾಗುವಂತದ್ದು. ಹಾಗೆ ರಂಜಕ ಬಂದ್ಬಿಟ್ಟು ಸಿಂಗಲ್ ಸೂಪರ್ ಫಾಸ್ಪೇಟ್ ಅಂತ ಕರಿತೀವಿ, ಅಥವಾ ಡೈ ಅಮೋನಿಯಂ ಫಾಸ್ಪೇಟ್ ಅಂತ ಕರಿತೀವಿ. ಈ ಎರಡು ರಸಗೊಬ್ಬರಗಳು ರಂಜಕದ ಮೂಲವಾಗಿದೆ. ಸಿಂಗಲ್ ಸೂಪರ್ ಫಾಸ್ಪೇಟ್ ನಲ್ಲಿ 16% ರಂಜಕದ ಅಂಶ ಇರೋದ್ರಿಂದ ಇದು 500 ಕೆಜಿ ಬೇಕಾಗುತ್ತೆ 1 ಹೆಕ್ಟರ್ಗೆ. ಡಿಎಪಿ ಬಂದ್ಬಿಟ್ಟು 190 ಕೆಜಿಯಷ್ಟು ನಮ್ಗೆ ಡಿಎಪಿ ಗೊಬ್ಬರ ರಸಗೊಬ್ಬರ ಬೇಕಾಗುತ್ತೆ. ಹಾಗೆ ಎಂಒಪಿ, ಮುರೇಟ್ ಆಫ್ ಪೊಟ್ಯಾಶ್ ಅಂದ್ರೆ ಪೊಟ್ಯಾಶ್ ನ ಅಂಶವಾಗಿ ಎಂಒಪಿ ಉಪಯೋಗಿಸ್ತಾರೆ ರೈತರೆಲ್ಲ, ಮುರೇಟ್ ಆಫ್ ಪೊಟ್ಯಾಶ್ ಅಂತ. ಅದು 165 ಕೆಜಿಯಷ್ಟು 1 ಹೆಕ್ಟರ್ಗೆ ಬೇಕಾಗುವಂತದ್ದು. ಈ ಎಲ್ಲ ಗೊಬ್ಬರಗಳನ್ನ ನಾವು ಸಮಗ್ರವಾಗಿ ಕೊಡೋದ್ರಿಂದ ಗಿಡದ ಬೆಳವಣಿಗೆ ಚೆನ್ನಾಗಿ ಆಗಿ ಇಳುವರಿ ಚೆನ್ನಾಗಿ ಸಿಗುವಂತದ್ದು. ಅದರೊಟ್ಟಿಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ರಂಜಕ ಏನಿರುತ್ತಲ್ಲ ಅದನ್ನ ನಾಟಿ ಮಾಡುವಿನ ಮುಂಚೆನೆ ಕೊಡುವಂತದ್ದು, ಯಾಕಂದ್ರೆ ಇದು ಬೇರುಗಳ ಬೆಳವಣಿಗೆಯಲ್ಲಿ ಪಾತ್ರ ವಹಿಸುವಂತದ್ದು. ಹಾಗೆ ಸಾರಜನಕ ಮತ್ತೆ ಪೊಟ್ಯಾಶ್ ಅನ್ನ 50% ನಾವು ನಾಟಿ ಮಾಡುವಿನ ಮುಂಚೆನೆ ಕೊಡ್ಬೇಕಾಗತ್ತೆ, ಉಳಿದಿದ್ದನ್ನ ಆಮೇಲೆ ಗಿಡದ ಬೆಳವಣಿಗೆ ಆದ್ಮೇಲೆ 1 ತಿಂಗಳಾದ್ಮೇಲೆ ಕೊಡುವಂತದ್ದು ಸರ್. ಅಂದ್ರೆ ಸಾರಜನಕ ಮತ್ತೆ ಪೊಟಾಶ್ ಅನ್ನ 2 ಕಂತುಗಳಲ್ಲಿ ಕೊಡಬೇಕಾಗ. ಹೌದು, 2 ಕಂತುಗಳಲ್ಲಿ ಕೊಡಬೇಕಾಗುತ್ತೆ. ರಂಜಕವನ್ನು ಮಾತ್ರ ಒಂದೇ ಕಂತಿನಲ್ಲಿ, ರಂಜಕವನ್ನ ಸುಮಾರು ನಾವು ಒಂದೇ ಕಂತಿನಲ್ಲಿ ಪ್ರಾರಂಭದಲ್ಲೇ ಕೊಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಬಿತ್ತನೆಗೆ ಜಮೀನನ್ನ ಯಾವ ರೀತಿ ತಯಾರು ಮಾಡ್ಕೋಬೇಕು, ಮತ್ತೆ ಬಿತ್ತನೆ ಅಂತರವನ್ನ ಎಷ್ಟೆಷ್ಟು ಪಾಲಿಸಬೇಕಾಗತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಕಲ್ಲಂಗಡಿ ನಾವು ಬೆಳಿಬೇಕು ಅಂತಂದ್ರೆ ನಮ್ಮ ಏನು ಜಮೀನು ಇರುತ್ತೆ, ಇದನ್ನ ಚೆನ್ನಾಗಿ ಉಳುಮೆ ಮಾಡ್ಕೋಬೇಕು. ಚೆನ್ನಾಗಿ ಉಳುಮೆ ಮಾಡ್ಕೊಂಡಾಗ ನಾವು ಏನೇ ಸಸಿನ ನಾಟಿ ಮಾಡಿದಾಗ ಬೇರುಗಳು ಚೆನ್ನಾಗಿ ಹರಡುತ್ತೆ. ಉಳುಮೆ ಮಾಡುವಾಗ ನಾನೇನ್ ಹೇಳಿದೆ ಆಗ್ಲೇ 25 ಟನ್ ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ 1 ಹೆಕ್ಟರ್ಗೆ. ಅದನ್ನ ಸೇರಿಸ್ಕೊಂಡು ನಾವು ಉಳುಮೆ ಮಾಡುವಂತದ್ದು. ಉಳುಮೆ ಮಾಡಿ ಆದ್ಮೇಲೆ ನಾವು ಇದರಲ್ಲಿ ಕಲ್ಲಂಗಡಿಯಲ್ಲಿ 2 ವಿಧವಾದ ಪ್ಲಾಂಟಿಂಗ್ ಮಾಡ್ತೀವಿ, ಸಸಿಯನ್ನ ನಾಟಿ ಮಾಡ್ತೀವಿ. ಒಂದು ಫರೋ ಮೆಥಡ್ ಅಂತ, ಅಂದ್ರೆ ಸಾಲುಗಳನ್ನ ತೆಗೆದು ಒಂದು ಬದಿಯಲ್ಲಿ ಸಸಿಗಳನ್ನ ನಾಟಿ ಮಾಡ್ಕೊಂಡು ಹೋಗ್ತೀವಿ. ಇನ್ನೊಂದು ಪಿಟ್ ಮೆಥಡ್ ಅಂತ ಕರಿತೀವಿ, ಗುಂಡಿಗಳನ್ನ ತೆಗೆದು ಅಲ್ಲಿ ಸಸಿಗಳನ್ನ ನಾಟಿ ಮಾಡುವಂತದ್ದು. ಈ ಎರಡು ವಿಧದಲ್ಲಿ ರೈತರು ಬಿತ್ತನೆ ಮಾಡುವಂತದ್ದು ಅಥವಾ ಸಸಿ ನಾಟಿಗಳನ್ನ ಮಾಡುವಂತದ್ದು. ಬದು ಮತ್ತು ಕಾಲುವೆಗಳನ್ನ ಮಾಡ್ಕೊಳ್ಳೋದು ಒಂದ್ ಪದ್ಧತಿ, ಗುಣಿ ಪದ್ಧತಿ ಇನ್ನೊಂದು ಪದ್ಧತಿ, ಗುಣಿ ಇನ್ನೊಂದು ಪದ್ಧತಿ. ಹೌದು, ಎಷ್ಟೆಷ್ಟು ಅಂತರ ಪಾಲಿಸಬೇಕಾಗತ್ತೆ? ನಾನು ಹೇಳಿದ ಗುಣಿ ಪದ್ಧತಿಲಿ ಈಗ ಸಾಲಿಂದ ಸಾಲಿಗೆ 1.3 ಮೀಟರ್ನಷ್ಟು, ಗಿಡದಿಂದ ಗಿಡಕ್ಕೆ 3 ಅಡಿಯಷ್ಟು ಅಂತರ ಇರಬೇಕಾಗತ್ತೆ ಸರ್. ಅದೇ ಈ ಕಾಲುವೆ ಮತ್ತೆ ಬದುಗಳು ಪದ್ಧತಿನಲ್ಲಿ 1.5 ಅಡಿ ಸಾಕು ಕುಬ್ಜ ತಳಿ ಆದ್ರೆ, 1.5 ಮೀಟರ್ನಷ್ಟು ಅಂತರ ಸಾಲಿಂದ ಸಾಲಿಗೆ ಕೊಡಬೇಕಾಗತ್ತೆ. ಇನ್ನ ಮುಖ್ಯವಾಗಿ ತಾವು ಹೇಳದಾಗೆ ಬೀಜಗಳನ್ನ ಬಿತ್ತೋದಾದ್ರೆ ಎಷ್ಟೆಷ್ಟು ಬೀಜ ಬಿತ್ತಬೇಕಾಗತ್ತೆ? ನಾನಾಗ್ಲೇ ಹೇಳಿದೆ, ಒಂದು ಸರಿ ಸುಮಾರು 3 ಕೆಜಿಯಷ್ಟು ನಮ್ಗೆ 1 ಹೆಕ್ಟರ್ಗೆ ಬೀಜ ಬೇಕಾಗುತ್ತೆ. ಸೊ ಒಂದು ಗುಣಿಗೆ ಅಥವಾ ಒಂದು ಬದುವಿಗೆ ನಾವು ನಾಟಿ ಮಾಡುವಾಗ ನೇರವಾಗಿ ಬೀಜಗಳನ್ನೇ ಬಿತ್ತನೆ ಮಾಡ್ತಿದೀವಿ ಅಂತಂದ್ರೆ 4-5 ಬೀಜಗಳನ್ನ ನಾವು ಬಿತ್ತನೆ ಮಾಡಬೇಕು. ಅದಾದ್ಮೇಲೆ 20 ದಿನ ಆದ್ಮೇಲೆ ಗಿಡಗಳು ಬಂದ ಮೇಲೆ 1-2 ಗಿಡಗಳನ್ನ ಮಾತ್ರ ಉಳಿಸ್ಕೊಂಡು ಇನ್ನು 3 ಅಥವಾ 2 ಗಿಡಗಳನ್ನ ತೆಗೆದು ಹಾಕ್ಬೇಕು. ಇದಕ್ಕೆ ನಾವು ಥಿನ್ನಿಂಗ್ ಅಂತ ಕರಿತೀವಿ. ಅಂದ್ರೆ ಆರೋಗ್ಯವಾಗಿರುವಂತ 2 ಸಸಿಗಳನ್ನ ಉಳಿಸ್ಕೊಂಡು ಉಳಿದಿದ್ದನ್ನ ಕಿತ್ತಾಕ್ಬೇಕು. ಇನ್ನ ಈ ಗೊಬ್ಬರಗಳನ್ನ ಕೊಡುವಾಗ ಹೇಗೆ ಮಾಡಬೇಕಾಗತ್ತೆ? ಗೊಬ್ಬರ ನಾನಾಗ್ಲೇ ಹೇಳಿದೆ, ಬೇಸಲ್ ಡೋಸ್ ಮೂಲ ಗೊಬ್ಬರ. ಹೌದು, ಮೂಲ ಗೊಬ್ಬರ ರಂಜಕನ ಪೂರ್ತಿಯಾಗಿ ಕೊಡಬೇಕು 100%. ಸಾರಜನಕ ಮತ್ತು ಪೊಟ್ಯಾಶ್ ಅನ್ನ ಕಂತುಗಳಲ್ಲಿ ಕೊಡೋದ್ರಿಂದ, ಯಾಕಂದ್ರೆ ಗಿಡದ ವಿವಿಧ ಬೆಳವಣಿಗೆ ಹಂತದಲ್ಲಿ ಸಾರಜನಕ ಮತ್ತು ರಂಜಕ ಬೇಕಾಗುವಂತದ್ದು, ಆದ್ರಿಂದ ಇದನ್ನ ವಿವಿಧ ಕಂತುಗಳಲ್ಲಿ ಕೊಡಬೇಕಾಗುತ್ತೆ ಸರ್. ಅಂದ್ರೆ ಮೇಲ್ ಗೊಬ್ಬರನ ಸಾಧಾರಣವಾಗಿ ನಾವು ಬಿತ್ತನೆ ಮಾಡಿದ 1 ತಿಂಗಳ ನಂತರ ಕೊಡ್ತಾ ಇರ್ತೀವಿ. ಹೌದು, ಅದು ಎಷ್ಟು ದೂರದಲ್ಲಿ ಕೊಡಬೇಕಾಗತ್ತೆ ಸಸಿಯಿಂದ? ಕಲ್ಲಂಗಡಿ ಆತಂದ್ರೆ 1.5 ಅಡಿಯಲ್ಲಿ ನಾವು ಕೊಡ್ಬೇಕಾಗತ್ತೆ ಸರ್. 1.5 ಅಡಿ ದೂರದಲ್ಲಿ ನಾವು ಕೊಡುವಂತದ್ದು, ಸ್ವಲ್ಪ ಆಳಕ್ಕೆ ತೆಗೆದು ಕೊಡಬೇಕಾಗುತ್ತೆ. ಹೌದೌದು, ಮಣ್ಣು ಮುಚ್ಚಬೇಕು, ಕೊಟ್ಟಾದ್ಮೇಲೆ ಹಾಗೆ ಮಣ್ಣನ್ನ ಮುಚ್ಚುವಂತದ್ದು. ಮತ್ತೆ ಈಗ ಈ ಕುಡಿಗಳು ಬಳ್ಳಿಗಳೆಲ್ಲ ಬರ್ತಾವಲ್ಲ, ಅವುಗಳ ನಿರ್ವಹಣೆ ಹೇಗೆ ಅಂತ? ನಾವು ನಾಟಿ ಮಾಡಿ ಆದ್ಮೇಲೆ 20 ದಿನಕ್ಕೆ ಸಸಿಗಳು ಬರಕ್ಕೆ ಸ್ಟಾರ್ಟ್ ಆಗ್ತವೆ. ಅದನ್ನ ಹಾಗೆ ಬಿಟ್ರೆ ಅದು ಉದ್ದವಾಗಿ ಹಾಗೆ ಬೆಳ್ಕೊಂಡು ಹೋಗುತ್ತೆ. ಸೊ ನಮಗೆ ಜಾಸ್ತಿ ಮಗ್ಗಲು ಇಲುಕುಗಳು ಅಂತ ಏನ ಕರಿತೀವಿ, ಸೈಡ್ ಬ್ರಾಂಚಸ್ ಕೌಲುಗಳು ಬೇಕಾಗ್ತವೆ. ಅದರಿಂದ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಹೂಗಳು ಸಿಗುವಂತದ್ದು, ಹಾಗೆ ಹಣ್ಣುಗಳು ಸಿಗುವಂತದ್ದು. ಆದ್ರಿಂದ ನಾವೇನ್ ಮಾಡ್ಬೇಕಂದ್ರೆ 20 ದಿನ ಆದ್ಮೇಲೆ ತುದಿನ ಅಥವಾ ಕುಡಿನ ಕತ್ತರಿಸಿ ತೆಗೆಯೋದ್ರಿಂದ ನಮ್ಗೆ ಹೆಚ್ಚಿನ ಕೌಲುಗಳು ನಾವು ಸಿಗುತ್ತೆ. ಸೊ ಅದನ್ನ ಮಾಡುವಂತದ್ದು. ಹಾಗೇನೆ ನನ್ನ ತಳಿಲಿ ಇಳುವರಿ ಕಡಿಮೆ ಇರುತ್ತೆ. ಹೇಗೆ ಅಂತಂದ್ರೆ ಹೂಗಳು ಕಡಿಮೆ ಇರ್ತವೆ. ಸೊ ನಮ್ಗೆ ಹೆಚ್ಚಿನ ಹೂಗಳು ಬೇಕು ಅಂದಾಗ ಇತ್ರೇಲ್ ಅಂತ ಒಂದು ಸಸ್ಯ ಪ್ರಚೋದಕ ಸಿಗುತ್ತೆ. ಅದು ಒಂದು 250 ppm ಅಂದ್ರೆ 2.5 ml ಒಂದು 10 liter ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದಾಗ ಹೆಚ್ಚಿನ ಪ್ರಮಾಣದ ಹೆಣ್ಣು ಹೂಗಳನ್ನ ನಾವು ಪಡಿಬಹುದು. ಇದು ಹೂ ಬರ್ದೇ ಇದ್ದಾಗ. ಇನ್ ಕೇಸ್ ಹೂ ಜಾಸ್ತಿ ಆದಾಗ ನಾವು ಎಲ್ಲ ಹೂಗಳನ್ನು ಇಟ್ಕೋಬಾರ್ದು. ಒಂದು ಗಿಡಕ್ಕೆ 3-4 ಚೆನ್ನಾಗಿರೋ ಹೂಗಳನ್ನ ಮಾತ್ರ ಉಳಿಸ್ಕೊಂಡಾಗ ಬರುವಂತ ಕಾಯಿಗಳು ದೊಡ್ಡ ಗಾತ್ರವಾಗಿ ಬಂದು ಇಳುವರಿ ಅಥವಾ ಗುಣಮಟ್ಟ ಎರಡೂ ಚೆನ್ನಾಗಿರುತ್ತೆ ಸರ್. ಸೊ ಹಾಗೆ ನಾವು ಹೂಗಳನ್ನ ಕಿತ್ತು ಹಾಕಬೇಕಾಗುತ್ತೆ. ಅಂದ್ರೆ ನಮಗೆ ಎಷ್ಟು ಕಾಯಿಗಳು ಬೇಕೋ ಅಷ್ಟು ಮಾತ್ರ ನಾವು ಉತ್ತೇಜಿಸಬೇಕಾಗುತ್ತೆ. ಅದರೊಂದಿಗೆ ನಾವು ಬಳ್ಳಿಯ 11ನೇ ಮೊಗ್ಗು ಏನಿರುತ್ತಲ್ಲ ಅದಾದ್ಮೇಲೆ ನಾವು ಹೂಗಳನ್ನ ಉತ್ತೇಜಿಸಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಏನಾದ್ರೂ ಬಂತನ್ನ ಮೊದಲಿಗೆ ಆದ್ಯತೆ ಕೊಡಬೇಕಾಗಿದ್ದು ಗಿಡಗಳ ಬೆಳವಣಿಗೆಗೆ. ಗಿಡ ಚೆನ್ನಾಗಿ ಬೆಳವಣಿಗೆ ಆಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ ಅದು ಇಳುವರಿ ಚೆನ್ನಾಗಿ ಕೊಟ್ಟೆ ಕೊಡುತ್ತೆ. ಅಂದ್ರೆ ಅಲ್ಲಿವರೆಗೂ ನಾವು ಅವನ್ನ ಚೌಟಿ ತೆಗೆದಾಕ್ಬೇಕು. 11ನೇ ಒಂದು ಮೊಗ್ಗಿನವರೆಗೂ. ಇನ್ನ ಮುಖ್ಯವಾಗಿ ಕಾಯಿಗಳ ಬೆಳವಣಿಗೆಗೂ ಏನಾದರೂ ಕ್ರಮ ಕೈಗೊಳ್ಬೇಕಾಗತ್ತೆ. ಹೌದು, ಕಲ್ಲಂಗಡಿ ಲಿಂಬೆಹಣ್ಣಿನ ಗಾತ್ರ ಬಂದಾಗ ಈಗ ನಾವು ದ್ರಾಕ್ಷಿಯಲ್ಲೆಲ್ಲ ಮಾಡ್ತೀವಿ ದೊಡ್ಡ ಸೈಜ್ ಬೆರ್ರಿ ತಗೊಳ್ಳಿಕ್ಕೆ ಜಿಬ್ಬರ್ಲಿಕ್ ಆಸಿಡ್ ಅನ್ನೋ ಒಂದು ಸಸ್ಯ ಪ್ರಚೋದಕನ ಅಲ್ಲಿ ಟ್ರೀಟ್ ಮಾಡುವಂತದ್ದು. ಹಾಗೇನೆ ಇಲ್ಲೂ ಕಲ್ಲಂಗಡಿ ಲಿಂಬೆಹಣ್ಣಿನ ಗಾತ್ರ ಬಂದಾಗ ಸರಿಸುಮಾರು 20 ppm ಅಂದ್ರೆ 20 mg ಜಿಬ್ಬರ್ಲಿಕ್ ಆಮ್ಲನ 1 liter ನೀರಿನಲ್ಲಿ ಮಿಕ್ಸ್ ಮಾಡಿ ಒಂದು ದ್ರಾವಣವನ್ನ ನಾವು ಸಿದ್ಧಪಡಿಸ್ಕೋಬೇಕು. ಆ ದ್ರಾವಣದಲ್ಲಿ ಈ ಲಿಂಬೆಹಣ್ಣಿನ ಗಾತ್ರದ ಕಲ್ಲಂಗಡಿನ ಅದ್ದಿ ತೆಗೆಯೋದ್ರಿಂದ ಕಲ್ಲಂಗಡಿ ಗಾತ್ರ ನಾವು ಹೆಚ್ಚಿಸಬಹುದು ಸರ್. ಗುಣಮಟ್ಟನು ಚೆನ್ನಾಗಿರುತ್ತೆ. ಇನ್ನ ಕಲ್ಲಂಗಡಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರುತ್ತೆ. ಹೌದು, ಹಾಗಾಗಿ ನೀರಿನ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಕಲ್ಲಂಗಡಿಯಲ್ಲಿ, ಮತ್ತೆ ಅಂತರ ಬೇಸಾಯದಲ್ಲಿ ಏನೇನು ಕ್ರಮಗಳು ಕೈಗೊಳ್ಬೇಕಾಗತ್ತೆ ಅಂತೀರಿ? ನಾವಿಲ್ಲಿ ತೋಟದಲ್ಲಿ ಅಥವಾ ನಮ್ಮ ಜಮೀನಿನಲ್ಲಿ ಬೆಳೆದಾಗ ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಆರಂಭಿಕ ಹಂತದಲ್ಲಿ ನಾವು ನೀರನ್ನ ಕೊಡ್ಲೇಬೇಕು. ಇದಕ್ಕೆ ಎಷ್ಟು ಚೆನ್ನಾಗಿ ನಾವು ನೀರು ಕೊಡ್ತೀವಿ ಅಷ್ಟು ಚೆನ್ನಾಗಿದ್ದು ಇಳುವರಿ ಮತ್ತೆ ಗುಣಮಟ್ಟವನ್ನ ಕೊಡುವಂತದ್ದು. ಕಾಯಿ ಕಚ್ಕೊಳ್ಳುವವರೆಗೂ ನಾವು ನೀರನ್ನ ವಿವಿಧ ಹಂತಗಳಲ್ಲಿ ಕೊಡಬೇಕಾಗುತ್ತೆ. ಒಂದು ವಾರಕ್ಕೆ 2 ನಾವು ನೀರನ್ನ ಪ್ರಾರಂಭಿಕ ಹಂತದಲ್ಲಿ ಕೊಡುವಂತದ್ದು ನಾವು ಕ್ರಿಟಿಕಲ್ ಪೀರಿಯಡ್ ಅಂತ ಕರಿತೀವಿ. ಅಂದ್ರೆ ಆ ಸಮಯದಲ್ಲಿ ನೀರನ್ನ ಕೊಡಲೇಬೇಕಾಗುತ್ತೆ. ಕೊಡದಿದ್ರೆ ನಮ್ಗೆ ಇಳುವರಿಯಲ್ಲಿ ಗಣನೀಯವಾಗಿ ಇಳಿಕೆ ಕಂಡು ಬರುತ್ತೆ. ಸೊ ಈ ಕಲ್ಲಂಗಡಿಯಲ್ಲಿ ಸಸಿ ಬೆಳವಣಿಗೆ ಹಂತ, ಹೂ ಬಿಡುವ ಸಮಯ, ಹಾಗೆ ಕಾಯಿ ಬಿಡುವ ಸಮಯ, ಕಾಯಿ ಬೆಳವಣಿಗೆ ಹಂತ, ಈ 4 ಸಮಯದಲ್ಲಿ ನಾವು ನೀರನ್ನ ನಿರಂತರವಾಗಿ ಕೊಟ್ಟಾಗ ಇಳುವರಿ ಚೆನ್ನಾಗಿ ಸಿಗುವಂತದ್ದು. ಆದ್ರೆ ಕಾಯಿಯಿಂದ ಹಣ್ಣಾಗುವಂತ ಸಮಯದಲ್ಲಿ ಕೊನೆಯ 10-15 ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನ ಕೊಡಬಾರದು. ಹೀಗೆ ನೀರನ್ನ ಕೊಡೋದನ್ನ ನಿಲ್ಲಿಸೋದ್ರಿಂದ ಸಕ್ಕರೆ ಅಂಶ ಹೆಚ್ಚಿಗೆ ಆಗಿ ಗುಣಮಟ್ಟ ಚೆನ್ನಾಗಿ ಸಿಗುತ್ತೆ. ಈಗ ನಾವು ನೀರನ್ನ ಕೊಟ್ಟಾಗ ಮತ್ತೆ ಗೊಬ್ಬರವನ್ನ ಹಾಕಿದಾಗ ಕಳೆಗಳು ಬಹಳ ಅಪರೂಪವಾಗಿ ಬಂದೇ ಬರ್ತವೆ. ಹೌದು, ಕಳೆಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ರೈತರು ಯೂಶಲಿ ಕಳೆನಾಶಕನ ಉಪಯೋಗಿಸಲ್ಲ, ಯಾಕಂದ್ರೆ ಹೆಚ್ಚಿನ ಕಳೆನಾಶಕನ ಉಪಯೋಗಿಸಿದಾಗ ಮಣ್ಣಿನ ಫಲವತ್ತತೆ ಕಡಿಮೆ ಆಗುವಂತದ್ದು. ಆದ್ರಿಂದ ನಾವೇನ್ ಶಿಫಾರಸು ಮಾಡ್ತೀವಿ, ಆದಷ್ಟು ಅಂತರ ಬೆಳೆ ಹೋಗಿ ಅಥವಾ ಹೊದಿಕೆ ಪ್ಲಾಸ್ಟಿಕ್ ಹೊದಿಕೆಯನ್ನ ಅಳವಡಿಸಿಕೊಂಡು ನೀವು ಕಲ್ಲಂಗಡಿ ಬೆಳೆಯನ್ನ ಬೆಳೆದಾಗ ಕಳೆಗಳನ್ನ ತಡೆಗಟ್ಟಬಹುದು. ಆದಾಗ್ಯೂ ಕೂಡ ಹೆಚ್ಚಿನ ಕಳೆ ಬಂದಾಗ ನೀವು ಅಲಾಕ್ಲೋರು ಅಥವಾ ಬ್ಯೂಟಾಕ್ಲೋರ್ ಅನ್ನುವಂತ ಕಳೆನಾಶಕಗಳನ್ನ 2 liter ನಷ್ಟು 1 hectare ಸಿಂಪಡಿಸೋದ್ರಿಂದ ನೀವು ಕಳೆಗಳನ್ನ ನಿಯಂತ್ರಣ ಮಾಡಬಹುದು. ಅಂದ್ರೆ ಕಳೆಗಳನ್ನ ನಾವು ನಿಯಂತ್ರಣ ಮಾಡೋದಕ್ಕೆ ಕಳೆನಾಶಕ ಬಳಸ್ಕೊಳ್ಳುವಾಗ ಮಣ್ಣು ಕೂಡ ಸುಸ್ಥಿತಿಯಲ್ಲಿರಬೇಕು. ಹೌದು ಹೌದು, ಮಣ್ಣು ಪುಡಿಪುಡಿಯಾಗಿರಬೇಕು. ಹೌದು, ತೇವಾಂಶ ಇರಬೇಕು ಮತ್ತೆ ಸರಿಯಾದ ಪ್ರಮಾಣದಲ್ಲಿ ಬೆರೆಸ್ಕೋಬೇಕು. ಹೌದು, ಇವೆಲ್ಲ ಬಹಳ ಮುಖ್ಯ ಆಮೇಲೆ ಸಿಂಪರಣೆ ಮಾಡುವಾಗ ಅದನ್ನ ಸರಿಯಾಗಿ ಮಿಶ್ರಣ ಆಗಿರ್ಬೇಕು, ಮತ್ತೆ ಮಣ್ಣಿಗೆನೆ ಸಿಂಪರಣೆ ಮಾಡಬೇಕು. ಇದು ಬಹಳ ಮುಖ್ಯವಾಗಿ ಕಳೆಗಳು ಬರಕಿನ ಮುಂಚೆನೆ ಈ ಸಿಂಪರಣೆ ಮಾಡೋದು ಅಷ್ಟೇ ಮುಖ್ಯ. ಹೌದು, ರಸಗೊಬ್ಬರಗಳನ್ನು ಕೊಡುವಾಗ್ಲೂ ಮಣ್ಣು ತೇವಾಂಶದಿಂದ ಕೂಡಿರ್ಬೇಕು. ಅದು ಬಹಳ ಮುಖ್ಯವಾದ ಅಂಶ. ಕಳೆಗಳ ಒಂದು ನಿರ್ವಹಣೆಗೆ ತಾವು ತಿಳಿಸಿದಾಗೆ ಈ ಪ್ಲಾಸ್ಟಿಕ್ ಹಾಳೆಗಳನ್ನ ಬಳಸೋದು ಬಹಳ ಮುಖ್ಯ. ಹೌದು, ಆದಷ್ಟು ನಾವು ಕಳೆನಾಶಕಗಳನ್ನ ಬಳಸೋದನ್ನ ಕಡಿಮೆ ಮಾಡಬೇಕು. ಅದರ ಆಲ್ಟರ್ನೇಟಿವ್ ಆಗಿ ಏನು ಉಪಯೋಗಿಸ್ಕೋಬಹುದು, ಪರ್ಯಾಯವಾಗಿ ಏನು ಉಪಯೋಗಿಸ್ಕೋಬಹುದು ಅನ್ನೋದನ್ನ ರೈತರು ಯೋಚನೆ ಮಾಡಿ ಪ್ಲಾಸ್ಟಿಕ್ ಹೊದಿಕೆನ ಮಾಡುವಂತದ್ದು, ಅಂತರ ಬೇಸಾಯ ಮಾಡುವಂತದ್ದು, ಹೀಗೆಲ್ಲ ಮಾಡಿದಾಗ ನಾವು ಕಳೆಗಳನ್ನ ನಿಯಂತ್ರಣ ಮಾಡಬಹುದು. ಇನ್ನು ಮುಖ್ಯವಾಗಿ ಈ ಕಲ್ಲಂಗಡಿಯಲ್ಲಿ ಕೊಯ್ಲಿನ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಇದರಲ್ಲಿ ಕಲರ್ ಚೇಂಜ್ ಅಂದ್ರೆ ಬಣ್ಣ ಬದಲಾಗಲ್ಲ, ಅದು ರೈತರಿಗೆ ಯಾವಾಗ ಮಾಡಬೇಕು ಅನ್ನೋದು ಒಂದ್ ಸ್ವಲ್ಪ ಗೊಂದಲ ಉಂಟಾಗುತ್ತೆ. ಸೊ ಒಂದಿಷ್ಟು ಮೆಚುರಿಟಿ ಇಂಡೈಸಸ್ ಅಂತ ಏನ್ ನಾವು ಕರಿತೀವಿ, ಕೊಯ್ಲು ಮಾಡುವಂತ ಲಕ್ಷಣಗಳು, ಅದನ್ನ ಆಧಾರಿತವಾಗಿ ಇಟ್ಕೊಂಡು ಇದನ್ನ ಕೊಯ್ಲು ಮಾಡುವಂತದ್ದು. ಮೊದಲನೇದ್ದು ನಾವು ಈಗ ಹಣ್ಣು ಬಿಟ್ಟಿರುತ್ತಲ್ಲ, ಅದು ಕಾಯಿ ಎಲ್ಲಿ ಬಿದ್ದಿರುತ್ತೆ ಅಲ್ಲಿನ ಭಾಗ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಸೊ ಅದನ್ನ ನಾವು ಮೆಚುರಿಟಿ ಇಂಡೆಕ್ಸ್ ಹಾಕಿ ಅದು ಒಂದು ಲಕ್ಷಣವನ್ನಾಗಿ ನಾವು ಪರಿಗಣೆಗೆ ತಗೊಳ್ಬಹುದು. ಹಾಗೆ ಕಾಯಿ ಬಿಟ್ಟಾಗ ಟೆಂಡ್ರಿಲ್ ಅಂತ ಕರಿತೀವಿ, ಲತಾ ತಂತುಗಳು ಅಂತ, ಅದು ಒಣಗಕ್ಕೆ ಪ್ರಾರಂಭ ಆಗುತ್ತೆ. ಅದು ಒಂದು ಗುಣಲಕ್ಷಣ ಹಣ್ಣಾಗಿದೆ ಅಂತ. ಇನ್ನೊಂದೇನಂತಂದ್ರೆ ನಾವು ಕಲ್ಲಂಗಡಿನ ಬಡದಾಗ ಈಗ ಒಂದ್ ವೇಳೆ ಲೋಹದ ಶಬ್ದ ಬಂದಾಗ ಅದು ಇಮ್ಯಾಚ್ಯೂರ್, ಇನ್ನು ಕಾಯಿ ಹಣ್ಣಾಗಿಲ್ಲ ಅಂದಂಗೆ. ಒಂದ್ ವೇಳೆ ಡಲ್ ಸೌಂಡ್ ಅಂದ್ರೆ ಮಂದ ಶಬ್ದ ಏನಾದ್ರೂ ಬಂತು, ಹೌದು ಮಂದ ಶಬ್ದ ಏನಾದ್ರೂ ಬಂತು ಅಂದ್ರೆ ಅದು ಮೆಚುರಿಟಿ ಆಗಿದೆ, ಅದನ್ನ ಕೊಯ್ಲು ಮಾಡಬಹುದು ಅಂತ ತೀರ್ಮಾನ ಮಾಡಿ ಅದನ್ನ ನಾವು ಕೊಯ್ಲು ಮಾಡುವಂತದ್ದು. ಅಂದ್ರೆ ನಮ್ಮ ಸಾಗಾಣಿಕೆಗೆ ಅನುಗುಣವಾಗಿ ಕೊಯ್ಲು ಮಾಡ್ಕೋಬಹುದು. ಹೌದು ಹೌದು. ಎಷ್ಟು ಇಳುವರಿ ಪಡಿಬಹುದು ಅಂತೀರಿ? ಇದರಲ್ಲಿ ಎರಡು ತರನಾದ ತಳಿಗಳು ಬರ್ತವೆ, ಒಂದು ಸ್ಥಳೀಯ ತಳಿಗಳು, ಇನ್ನೊಂದು ಸಂಕರಣ ತಳಿ ಹೈಬ್ರಿಡ್ಸ್ ಅಂತ ಹೇಳಿದೆ. ಸ್ಥಳೀಯ ತಳಿಗಳಾದ್ರೆ ಒಂದು 45-50 ಟನ್ ಒಂದ್ ಹೆಕ್ಟರ್ಗೆ ಸಿಗುವಂತದ್ದು, ಸಂಕರಣ ತಳಿ ಆದ್ರೆ ಒಂದು 75-80 ಟನ್ ಸರಿ ಸುಮಾರು ಒಂದ್ ಹೆಕ್ಟರ್ಗೆ ಇಳುವರಿ ಸಿಗುವಂತದ್ದು. ಅಂದ್ರೆ ಮುಖ್ಯವಾಗಿ ಇದು ಕುಂಬಳ ಜಾತಿಯ ಒಂದು ತರಕಾರಿ ಬೆಳೆ ಆಗಿದ್ರಿಂದ ಹೌದು ಗಂಧಕವನ್ನ ಬಳಸಬಾರದು, ಬೂದಿ ರೋಗ ಹೆಚ್ಚಾಗಿ ಬರೋದ್ರಿಂದ ಗಂಧಕವನ್ನ ಇದಕ್ಕೆ ಯಾವುದೇ ಕಾರಣಕ್ಕೂ ಬಳಸಬಾರದು. ಬಳಸಿದಾಗ ಫೈಟೋಟಾಕ್ಸಿಕ್ ಅಂತ ಕರಿತೀವಿ, ವಿಷದ ವಸ್ತುವಾಗಿ ಅದು ಪರಿಣಮಿಸುತ್ತೆ ಗಿಡಕ್ಕೆ. ಈ ಕುಂಬಳ ಜಾತಿ ಯಾವುದೇ ಇದಕ್ಕೂ ನಾವು ಗಂಧಕಯುಕ್ತ ಇದನ್ನ ಬಳಸಬಾರದು. ಜೊತೆಗೆ ಇಲ್ಲಿ ಪರಾಗಸ್ಪರ್ಶವನ್ನು ಕೂಡ ಉತ್ತೇಜಿಸಬಹುದು, ಜೇನುನೊಣಗಳನ್ನು ಬಳಸಿಕೊಂಡು. ಹೌದೌದು. ಕುಂಬಳದಲ್ಲಿ ಹೆಣ್ಣು ಹೂವು ಗಂಡು ಹೂವು ಒಂದೇ ಗಿಡದಲ್ಲಿ ಬೇರೆ ಬೇರೆ ಕಡೆ ಬಿಡೋದ್ರಿಂದ ಇದು ಕ್ರಾಸ್ ಪಾಲಿನೇಟೆಡ್ ಕ್ರಾಪ್ ಅಂದ್ರೆ ಪರಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶ ಕ್ರಿಯೆ. ಅದನ್ನ ಮಾಡುವಂತದ್ದು ಜೇನು ಹುಳುಗಳು. ಸೊ ಒಂದ್ ಎಕರೆಗೆ ನಾವು ಒಂದು ಜೇನು ಪೆಟ್ಟಿಗೆಯನ್ನ ಇಡೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಆಗಿ ಕಾಯಿಗಳು ಚೆನ್ನಾಗಿ ಕಚ್ಕೊಳ್ತವೆ. ಒಂದ್ ವೇಳೆ ಅದು ಚೆನ್ನಾಗಿ ಪರಾಗಸ್ಪರ್ಶ ಆಗಲ್ಲ ಅಂತಂದ್ರೆ ಅದು ಕಾಯಿಗಳು ಗಾತ್ರವನ್ನ ಕಡಿಮೆ ಆಗುವಂತದ್ದು ಅಥವಾ ಮಿಸ್ ಶೇಪ್ ಅನ್ನು ಆಗುವಂತದ್ದು, ಸರಿಯಾದ ಆಕಾರ ಬರಲ್ಲ, ಆಕಾರ ಚೆನ್ನಾಗಿ ಬರೋದಿಲ್ಲ. ಸೊ ಅಂತದೆಲ್ಲ ಆಗುತ್ತೆ. ಅದಕ್ಕಾಗಿ ನಾವು ಜೇನು ಪೆಟ್ಟಿಗೆಗಳನ್ನ ಒಂದ್ ಎಕರೆಗೆ ಒಂದನ್ನ ಇಡುವಂತದ್ದನ್ನ ಇಟ್ಕೊಂಡ್ರೆ ಇಳುವರಿನೂ ಚೆನ್ನಾಗಿ ಸಿಗುತ್ತೆ. ರೈತ ಬಾಂಧವರೇ, ತಮಗೆ ಈ ಕಲ್ಲಂಗಡಿ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ದೀಪಾ ಪೂಜಾರ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7-8-92-26-90-66. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7-8-92-26-90-66. ತುಂಬಾ ಸಂತೋಷ ಡಾಕ್ಟರ್ ದೀಪಾ ಪೂಜಾರ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಲ್ಲಂಗಡಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇಲ್ಲಿ ತನಕ ಕಲ್ಲಂಗಡಿ ಬೇಸಾಯ ಕುರಿತಂತೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಚಂದೂರಾಯನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ದೀಪಾ ಪೂಜಾರ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇನ್ನ ಜನಪದ ಗೀತೆಯನ್ನು ಕೇಳೋಣ. ಮುಂಜನೆದ್ದು ಕುಂಬಾರಣ್ಣ ಹಾಲು ಬಾ ನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ. ಮುಂಜನೆದ್ದು ಕುಂಬಾರಣ್ಣ ಹಾಲು ಬಾ ನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ. ಹಾರಿ ಹಾರ್ಯಾಡಿ ಮಣ್ಣ ತುಳಿದು ತಮಾಡ್ಯಾನೆ ನಾರ್ಯಾರು ಬರುವಂತ ಐರಾಣಿ. ಕುಂಬಾರಣ್ಣ ತುಪ್ಪ ಮಣ್ಣ ತೊಳೆದು ತಮಾಡ್ಯಾನೆ.